ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ಮುತ್ತಲ್ಲೆ ನಿನ್ನ ಸಿಂಗಾರ ಮಾಡಿ ಕಣ್ ತುಂಬ ನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ? ಕಣ್ಣಲ್ಲೂ ನೀನೇ, ಮನದಲ್ಲೂ ನೀನೇ, ಎಲ್ಲೆಲ್ಲೂ ನೀ ಕಾಣುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ? ನನಗಾಗಿ ಹೆಣ್ಣಾಗಿ ಬಂದೆ, ನನ್ನಲ್ಲಿ ನಿನ್ನಾಸೆ ತಂದೆ. ಹಗಲಲ್ಲ ಇರುಳಿಲ್ಲ ನಿನ್ನಲ್ಲೆ, ಮನವೆಲ್ಲ ನೆನಪಲ್ಲೆ ನಾ ಸೋತು ಹೋದೆ. ಸಂಗಾತಿ ನೀನಾಗಿ ಬಂದೆ, ಸಂತೋಷ ಬಾಳಲ್ಲಿ ತಂದೆ. ಹಗಲಲ್ಲಿ ಇರುಳಲ್ಲಿ ಮನವೆಲ್ಲ ನಿನಗಿಲ್ಲದೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ಮುತ್ತಲ್ಲೆ ನಿನ್ನ ಸಿಂಗಾರ ಮಾಡಿ ಕಣ್ ತುಂಬ ನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ಸೇರಿ ಹೊಸ ಆಟ ಆಡೋಣ, ಹೊಸ ನೋಟ ನೋಡೋಣ, ಮುಗಿಲಿಲ್ಲದ ಜಾರೋಣವೇನು? ನೀರೆಂದು ನೆರಳಾಗಿ ನಾ ಬಾಳುವೆ, ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ? ಕಣ್ಣಲ್ಲೂ ನೀನೆ, ಮನದಲ್ಲೂ ನೀನೆ, ಎಲ್ಲೆಲ್ಲೂ ನೀ ಕಾಣುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ? ಹೀಗೇಕೆ ನನ್ನನ್ನೇ ನೋಡುವೆ?